ಈ ಒಂದು 10-15 ವರ್ಷ ಹಿಂದೆ ಕೃಷಿ ಮಾಡುವುದಕ್ಕೂ ಇವತ್ತು ಮಾಡುವುದಕ್ಕೂ ಏನು ವ್ಯತ್ಯಾಸ ಆಗಿದೆ, ಏನು ಬದಲಾವಣೆ ಆಗಿದೆ? ಬದಲಾವಣೆ ಅಂದ್ರೆ ಮೊದಲೆಲ್ಲ ರಾಸಾಯನಿಕ ಹಾಕ್ತಿದ್ರೋ ಏನೋ ಗೊತ್ತಿಲ್ಲ, ಆದ್ರೆ ಈಗ ನಮ್ಮದಲ್ಲಂತೂ ಪೂರ್ತಿ ಸಗಣಿ ಗೊಬ್ಬರವೇ, ಸಗಣಿ ಗೊಬ್ಬರ ಮತ್ತೆ ಮರದ ಸೊಪ್ಪು ಇದನ್ನು ಹಾಕುವುದು. ಮೊದಲಂತ ಹೇಳಿದ್ರೆ ಸ್ವಲ್ಪ ಇವರದೆಲ್ಲ ಸಮಸ್ಯೆ ಇತ್ತು, ನಾವು ಬೆಳೆಯನ್ನು ಬೆಳೀತಿದ್ವಿ ಆದ್ರೆ ಕೂಲಿಗಳೆಲ್ಲ ಸಿಗ್ತಾ ಇತ್ತು, ಈಗ ಕೂಲಿಗಳದೊಂದು ಸಮಸ್ಯೆ ಆಗಿದೆ. ಸರ್, ಈಗ ಕೂಲಿ ಆಳುಗಳೊಂದು ಸಮಸ್ಯೆ ಇದೆ ಅಂತ ಹೇಳಿದ್ರೆ ಇದಕ್ಕಾಗಿ ಪರ್ಯಾಯವಾಗಿ ಏನು ಮಾಡಬಹುದು? ಕೂಲಿಗಳ ಅವಲಂಬನೆಯನ್ನು ಕಡಿಮೆ ಮಾಡಲಿಕ್ಕೆ ಒಂದಷ್ಟು ಯಾಂತ್ರೀಕರಣದ ಸಾಧ್ಯತೆ ಇದೆಯಾ? ಹಾ, ಇದೊಂದು ಸರಿ. ಯಾಕಂದ್ರೆ ಮೊದಲು ಈಗ ಅಡಿಕೆದೆ ಹೇಳುವುದಾದ್ರೆ ಅಡಿಕೆ ಮರ ಹತ್ತಿ ಕೊಯ್ತಾ ಇದ್ರು ಮೊದಲೆಲ್ಲ, ಈಗ ಏನಾಗಿದೆ ಕೇಳಿದ್ರೆ ಅವರದ್ದು ಕಡಿಮೆ ಆಗಿದೆ. ಈಗ ಮರ ಹತ್ತಿ ಕೊಯ್ಯೋದು ತುಂಬಾ ಕಡಿಮೆ ಆಗಿದೆ, ಈಗ ಎಲ್ಲ ಕಡೆಯಲ್ಲಿ ದೋಟಿ ಬಂದಿದೆ, ನಮಗೆ ಅದು ಅಡಿಕೆ ಕೊಯ್ಯಲಿಕ್ಕೂ ಸಹ ಮತ್ತೆ ಮದ್ದು ಬಿಡ್ಲಿಕ್ಕೆ ಅದು ಸ್ಪ್ರೇಗೆ ತುಂಬಾ ಉಪಯುಕ್ತವಾಗಿದೆ. ಮೊದಲೆಲ್ಲ ಮರ ಹತ್ತಿ ಕೊಯ್ತಾ ಇದ್ರು ನಡೀತಾ ಇತ್ತು, ಈಗ ಮರ ಹತ್ತುವವರು ತುಂಬಾ ಕಡಿಮೆ ಆಗಿದ್ದಾರೆ. ಹಾಗಾಗಿ ನಾವು ಈಗ ಆಟೋಮೆಟಿಕ್ ಆಗಿ ಅವರನ್ನು ಅವಲಂಬಿಸಲೇಬೇಕು. ಈಗ ನೀವು 10-15 ವರ್ಷ ಹಿಂದೆ ಕೇಳಿದಲ್ಲ, ಆವಾಗ ಮರ ಹತ್ತಿ ಕೊಯ್ತಾ ಇದ್ರು, ಜನರು ಸಿಗ್ತಿದ್ರು, ಮನೆಯಲ್ಲಿ ಕೂಡು ಕುಟುಂಬ ಇತ್ತು, ಎಲ್ಲ ನಡೀತಾ ಇತ್ತು. ಈಗ ಏನಾಗಿದೆ ಕೇಳಿದ್ರೆ ಜನರ ಅಭಾವ, ಹಾಗಾಗಿ ಈಗ ದೋಟಿ ಇದು ನಮಗೆ ಈಗ ಅಗತ್ಯವಾಗಿ ಬೇಕಾಗ್ತದೆ. ಈಗ ಈ ದೋಟಿಯ ಉಪಯೋಗ ಏನೇನು? ದೋಟಿಯ ಉಪಯೋಗ ಅಂದ್ರೆ ತುಂಬಾ ಇದೆ. ದೋಟಿಯಲ್ಲಿ ಈಗ ಜನರು ಬೇಡ, ಅದಕ್ಕೆ ಒಬ್ಬ ಇಲ್ಲದಿದ್ರೆ ಇಬ್ಬರು, ಇಬ್ಬರಿದ್ರೆ ಸಾಕು. ಈಗ ಅಡಿಕೆ ಕೊಯ್ಲಿಕ್ಕೂ ಸಹ ಹಾಗೆ, ಒಬ್ಬ ಅಡಿಕೆ ಕೊಯ್ಲಿಕ್ಕಿದ್ರೆ ಮತ್ತೊಬ್ಬ ಅಡಿಕೆಯನ್ನು ಹೆರಕ್ಲಿಕ್ಕೆ ಮತ್ತೆ ಒಂದು ಸ್ವಲ್ಪ ಬೀಳ್ತದೆ ಅದನ್ನು ಇದು ಮಾಡಬಹುದು. ಆದರೆ ಈಗ ದೋಟಿ ಇಲ್ಲದಿದ್ರೆ ಅಡಿಕೆ ಮರ ಹತ್ತುವುದು ಕೊಯ್ಯುವುದು ಅದು ತುಂಬಾ, ಈಗ ಅಡಿಕೆ ಮರ ಹತ್ತಿ ಕೊಯ್ಯುವುದಾದ್ರೆ ಅದರಲ್ಲಿ ತುಂಬಾ ಜಾಗ್ರತೆ ಬೇಕು, ತುಂಬಾ ಕಾಳಜಿ ಬೇಕು ಅದರಲ್ಲಿ. ಈಗ ದೋಟಿಯಲ್ಲಿ ಆದರೆ ನೆಲದಿಂದಲೇ ಕೊಯ್ಯುವುದಕ್ಕೆ ಆದ ಕಾರಣ ನಮಗೆ ಅದು ಅಷ್ಟು ಭಯ ಇಲ್ಲ, ತುಂಬಾ ಉಪಯುಕ್ತ ದೋಟಿ. ಈಗ ಎಷ್ಟು ಸರಿ ಹೇಳುವಂತದ್ದು, ಈಗ ಬಿದಿರಿನ ಒಂದು ದೋಟಿಯ ಉಪಯೋಗದ ಬದಲಿಗೆ ಈ ಕಾರ್ಬನ್ ಫೈಬರ್ ದೋಟಿ ಬಂದ ಮೇಲೆ ಪುರುಷ ಅದರಲ್ಲಿ ಖರ್ಚು ಸ್ವಲ್ಪ ಜಾಸ್ತಿ ಆಗುದಿಲ್ವಾ ಪ್ರಾರಂಭದಲ್ಲಿ? ಹಾ, ಪ್ರಾರಂಭದಲ್ಲಿ ಖರ್ಚು ಜಾಸ್ತಿ ಆದ್ರು ಬಿದಿರಿನ ದೋಟಿ ಅಂದ್ರೆ ಅದು ಮುರಿಯುವ ಸಾಧ್ಯತೆ ಜಾಸ್ತಿ. ಹಾ, ಮುರಿಯುವ ಸಾಧ್ಯತೆ ಅಂದ್ರೆ ಅದು ಮುರಿದೇ ಹೋಗ್ತದೆ, ಅದರಲ್ಲಿ ಮತ್ತೆ ಸಂದೇಹವಿಲ್ಲ. ಈ ಫೈಬರ್ ದೋಟಿ ಆದ್ರೆ ಈಗ ಮರ ಎತ್ತರ ಹೋದಾಗೆ ಇದು ಬೇಕಾದಷ್ಟು ನಮಗೆ ಈಗ 80 ಫೂಟ್ ತನಕ ಎತ್ತರ ಮಾಡಬಹುದು ಅದನ್ನು. ಹಾಗಾಗಿ ನಮಗೆ ಈ ಫೈಬರ್ ದೋಟಿ ತುಂಬಾ ಉಪಯುಕ್ತವಾಗಿದೆ. ವಿದ್ಯುತ್ ತಂತಿಯಿಂದ ತೊಂದರೆ ಆಗದ ಹಾಗೆ ಯಾವ ರೀತಿ ಜಾಗ್ರತೆ ಮಾಡಬೇಕಾಗ್ತದೆ? ವಿದ್ಯುತ್ ತಂತಿಯಿಂದ ಅಂದ್ರೆ ಅದನ್ನು ಸ್ವಲ್ಪ ನಾವು ಕೇರ್ಫುಲ್ ಮಾಡಬೇಕಾಗ್ತದೆ. ಸ್ವಲ್ಪ ಅಲ್ಲಿ ಹತ್ತಿರ ಇರುವಾಗ ನಾವು ಅದನ್ನು ಆ ದೋಟಿಯನ್ನು ಸ್ವಲ್ಪ ನಮ್ಮ ಕಂಟ್ರೋಲ್ ಅಲ್ಲಿ ಇಟ್ಟುಕೊಂಡು ನಾವು ಮಾಡಿದ್ರೆ ವಿದ್ಯುತ್ ತಂತಿಗೆ ಅದನ್ನು ಇದು ಮಾಡಬಹುದು, ತೊಂದರೆ ಆಗದ ಹಾಗೆ. ಅಂದ್ರೆ ವಿದ್ಯುತ್ ತಂತಿ ಇದ್ದಲ್ಲಿ ನಾವು ಸ್ವಲ್ಪ ಜಾಗ್ರತೆ ಮಾಡಬೇಕು. ಆದ್ರೆ ಕೆಲವು ಕಡೆಯಲ್ಲಿ ತೋಟದಲ್ಲಿ ಇರುವುದಿಲ್ಲ ಸಂದರ್ಭದಲ್ಲಿ, ಅದು ಒಂದೊಂದು ಕಡೆ ಈಗ ವಿದ್ಯುತ್ ತಂತಿ ತೋಟದಲ್ಲಿ ಹೋಗಲೇಬೇಕಂತ ಇರುವ ಸಂದರ್ಭದಲ್ಲಿ ಅಲ್ಲಿ ಸ್ವಲ್ಪ ನಾವು ಜಾಗ್ರತೆ ವಹಿಸಿದ್ರೆ ಆಯ್ತು. ಆಮೇಲೆ ಈಗ ಕೊಳೆ ರೋಗದ ನಿರ್ವಹಣೆ ಬಗ್ಗೆ ಹೇಳಿದ್ರಿ, 1% ಬೋರ್ಡೋ ಸಿಂಪರಣೆ ಮಾಡಬೇಕು ಅಂತ ಹೇಳ್ತೀವಿ, ಆದ್ರೆ ಮಳೆಗಾಲದಲ್ಲಿ ಸರಿಯಾದ ಸಮಯಕ್ಕೆ ಕಾಲಕಾಲಕ್ಕೆ ಅದಕ್ಕೆ ಸಿಂಪರಣೆ ಮಾಡೋದಕ್ಕೆ ಸಾಧ್ಯ ಆಗ್ತದಾ ಅಥವಾ ತೊಂದರೆ ಆಗ್ತದಾ? ಈಗ ದೋಟಿ ಬಂದ ಕಾರಣ ನಮಗೆ ಸಿಂಪರಣೆ ಈಗ ತುಂಬಾ ಸುಲಭವಾಗಿದೆ. ಮರ ಹತ್ತಿ ಮಾಡುವುದಾದ್ರೆ ಅವರನ್ನು ಕರಿಬೇಕು, ನಾವಿಲ್ಲಿಂದ ಬೋಡೋ ದ್ರಾವಣ ಕರಡ್ಬೇಕು, ಆ ದಿವಸ ಮಳೆ ಬಂತು ತುಂಬಾ ಎಲ್ಲ ಸಮಸ್ಯೆ ಆಗ್ತಿತ್ತು. ಈಗ ದೋಟಿ ಬಂದ ಕಾರಣ ನಾವು ಈಗ ಯಾವ ದಿವಸ ಅದನ್ನು ಸಿಂಪರಣೆ ಮಾಡಬೇಕು ಆ ದಿವಸ ಕರಡಿಕೊಂಡು ಅದನ್ನು ಹೊಡಿಬಹುದು. ಆದ್ರೆ ಈ ಸಲ ಮಳೆ ತುಂಬಾ ಇದ್ದ ಕಾರಣ ಸ್ವಲ್ಪ ಕೊಳೆ ಇದೆಲ್ಲ ಜಾಸ್ತಿ, ಹಾಗಾಗಿ ನಾವು ಈಗ ಉಪಬೆಳೆ ಮಾಡಲೇಬೇಕಾಗ್ತದೆ. ಈಗ ಚಿಪ್ಪು ಸುಣ್ಣದ ಬದಲಿಗೆ ಪೌಡರ್ ಸುಣ್ಣವನ್ನು ಕೂಡ ಬಳಕೆ ಮಾಡುವಂತಹ ಒಂದು ಪದ್ಧತಿ ಬಂದಿದೆ, ನೀವು ಯಾವ್ದನ್ನ ಅನುಸರಿಸ್ತಾ ಇದ್ರಿ, ಏನು ಅನುಕೂಲತೆ ಇದೆ? ಚಿಪ್ಪು ಸುಣ್ಣ ಮತ್ತೆ ಪೌಡರ್ ಸುಣ್ಣ ಇದು ಎರಡು ಒಂದೇ, ಒಂದೇ ಅಂದ್ರೆ ಸ್ವಲ್ಪ ವ್ಯತ್ಯಾಸ ಉಂಟು. ಆದ್ರೆ ಇದರಲ್ಲಿ ಚಿಪ್ಪು ಸುಣ್ಣ ಆದ್ರೆ ನಾವು ಸ್ವಲ್ಪ ಕರಡಿ ಇಡಬೇಕಾಗ್ತದೆ, ಕಾಲಾವಕಾಶ ಬೇಕು. ಈಗ ಮೊದಲೆಲ್ಲ ಚಿಪ್ಪು ಸುಣ್ಣ ಮಾಡ್ತಿದ್ವಿ, ಈಗ ಅಂದ್ರೆ ಪೌಡರ್ ಸುಣ್ಣದಿಂದ ಇವತ್ತು ಕರಡಿ ಇವತ್ತೇ ಹೊಡಿಬಹುದು. ಮಳೆ ಬಂದ್ರೆ ಈ ಚಿಪ್ಪು ಸುಣ್ಣ ನಾವು ಕರಡಿದ್ದು ವೇಸ್ಟ್ ಆಗ್ತದೆ, ಹಾಗಾಗಿ ನಾವೆಲ್ಲ ಈಗ ಜಾಸ್ತಿ ಯೂಸ್ ಮಾಡೋದು ಪೌಡರ್ ಸುಣ್ಣವನ್ನು. ಅಂದ್ರೆ ಒಂದಕ್ಕೆ ಒಂದು ಪ್ರಮಾಣದಲ್ಲಿ ಬಳಕೆ ಮಾಡ್ತಿರೋ ಅಥವಾ ಒಂದು ಒಂದು ಕಾಲು ಅಂತ ಹಾಕ್ತೀರಾ? ಹಾ, ಒಂದಕ್ಕೆ ಒಂದಂತ ಉಂಟು. ಈಗ ಸ್ವಲ್ಪ ಕೊಳೆ ರೋಗ ಮಳೆ ಜಾಸ್ತಿ ಹೀಗಾದ್ರೆ ಸ್ವಲ್ಪ ಕಡಿಮೆ ಮಾಡಬೇಕಾಗ್ತದೆ. ಒಂದಕ್ಕೆ ಈಗ ಒಂದಕ್ಕೆ 1 ಲೀಟರ್ ಇದ್ರೆ 100 ಆಗುದು, ನಾವು 60-80 ಮಾಡ್ತೇವೆ. ಈಗ 100 ಲೀಟರ್ ಮಾಡಬೇಕು ಒಂದು ಇದಕ್ಕೆ, ಆದ್ರೆ ಅದನ್ನು ಸ್ವಲ್ಪ ಕಡಿಮೆ ಮಾಡ್ತೇವೆ. ಯಾಕಂದ್ರೆ ಈಗ ಮಳೆ ಬಂದ ಕಾರಣ ಸ್ವಲ್ಪ ಕೊಳೆ ರೋಗ ಇದೆಲ್ಲ ಜಾಸ್ತಿ ಇದ್ದ ಕಾರಣ ಒಂದು 80ಕ್ಕೆ ಮಾಡುದು ಮುಕ್ಕಾಲಿಗೆ. ಅಲ್ಲ, ಈಗ ಮೈಲ್ ತೂತ 1 ಕೆಜಿ ಪ್ರಮಾಣದಲ್ಲಿ ಇದ್ರೆ ಸುಣ್ಣವನ್ನ 1/4 ಕೆಜಿ ಅಥವಾ 1 ಕೆಜಿ 1.5 ಕೆಜಿ ಎಲ್ಲ ಹಾಕುವರಿದ್ದಾರೆ, ನೀವೇನಾದ್ರೂ ಪ್ರಯೋಗ ಮಾಡಿದ್ರಾ ಅಂತ? ಇಲ್ಲ ಇಲ್ಲ ಇಲ್ಲ ಇಲ್ಲ, ಅದು ಹಾಗೆ ಮಾಡಿದ್ರೆ ಸ್ವಲ್ಪ ತೊಂದರೆ ಆಗ್ಬಹುದು. ಹಾಗಾಗಿ ನಾವು 1 ಕೆಜಿ ತುತ್ತಕ್ಕೆ 1 ಕೆಜಿ ಸುಣ್ಣ, ಅದು ನೀರಿನ ಪ್ರಮಾಣ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ತೇವೆ ಬಿಟ್ರೆ ಇದು ಸುಣ್ಣ ಮತ್ತೆ ತುತ್ತದಲ್ಲಿ ಅದು ಹೆಚ್ಚು ಕಡಿಮೆ ಮಾಡುದಿಲ್ಲ. 1 ಕೆಜಿ ಸುಣ್ಣಕ್ಕೆ 1 ಕೆಜಿ ತುತ್ತ, ನೀರಿನ ಪ್ರಮಾಣ 100 ಲೀಟರ್ ಆಗ್ಬೇಕಿತ್ತು, ನಾವು ಅದನ್ನು ಸ್ವಲ್ಪ ಕೊಳೆ ರೋಗ ಇದಾದ ಕಾರಣ 80-90 ಹೀಗೆ ಮಾಡ್ತೇವೆ. ಈಗ ಅದರ ದ್ರಾವಣದ ಒಂದು pH ಅನ್ನ ಪರೀಕ್ಷೆ ಮಾಡಬೇಕು ಅಂತ ವಿಜ್ಞಾನಿಗಳೆಲ್ಲ ಹೇಳ್ತಾರೆ, ರೈತರ ಮಟ್ಟದಲ್ಲಿ ಇದು ಸಾಧ್ಯ ಆಗ್ತದ? ಅದನ್ನು ಮಾಡ್ಲಿಕ್ಕೆ ಆಗುದಿಲ್ಲ ಅಂದ್ರೆ ಅವರಿಗೆ ಬಿಟ್ಟದ್ದು. ಪ್ರಮಾಣ ಸರಿಯಾಗಿದೆ ಇಲ್ಲಿ ಅಂತ ಟೆಸ್ಟ್ ಮಾಡುದು ಹೇಗೆ ಅಂತ, ಟೆಸ್ಟ್ ಮಾಡುದು ಹೇಗೆ ಅಂದ್ರೆ ನಮ್ಗೆ ಅವರು ಹೇಳಿದಕ್ಕೆ ನಾವು ಮಾಡುವುದು, ಅವರೆಲ್ಲ ಅದನ್ನು ಮಾಡಿಯೇ ಕಳಿಸ್ತಾರೆ. ಹಾಗಾಗಿ ನಾವು ಅದನ್ನು ಮತ್ತೆ ನಾವು ಇಲ್ಲಿ ಮತ್ತೆ ಅದನ್ನು ಪರೀಕ್ಷೆ ಮಾಡುವ ಇದು ಕ್ರಮ ನಮ್ಮಲ್ಲಿ ಇಲ್ಲ. ಹಾಗಾಗಿ ನಾವು ಈಗ ಅವರು ಹೇಗೆ ಹೇಳ್ತಾರೆ ಹಾಗೆ ಅದನ್ನು ಮಾಡ್ತೇವೆ ಅಷ್ಟೇ, ಸಿಂಪರಣೆ ಮಾಡುದು. ಈಗ ಎಷ್ಟು ಸರಿ ಸಿಂಪರಣೆ ಮಾಡಿ 15 ದಿವಸ ಆಗ್ಬೇಕಿದ್ರೆ ಕೊಳೆ ರೋಗ ಬರುವಂತ ಒಂದು ಸಾಧ್ಯತೆ ಕೂಡ ಇರ್ತದೆ, ಇಂಥ ಸಂದರ್ಭಗಳು ಯಾಕೆ ಬರ್ತದೆ? ಇದರಲ್ಲಿ ಸ್ವಲ್ಪ ಮಳೆ ನೀರು ಜಾಸ್ತಿ, ತೋಟದಲ್ಲಿ ಸ್ವಲ್ಪ ನೀರು ನಿಂತರೆ, ಗಾಳಿ ಆಡದಿದ್ರೆ, ಮತ್ತೆ ಬುಡದಲ್ಲಿ ಅಂದ್ರೆ ಈಗ ನೀರು ನಿಂತಕ್ಕೆ ನಂಜ್ ಅಂತ ಹೇಳ್ತೇವೆ, ಆ ನೀರು ನಿಲ್ಲಬಾರದು. ನೀವು ಮಳೆಗಾಲದಲ್ಲಿ ನೀರು ನಿಲ್ಲದ ಹಾಗೆ ಸ್ವಲ್ಪ ನೋಡಿಕೊಂಡ್ರೆ, ಒಂದು ಸಲ ದ್ರಾವಣ ಸಿಂಪಡಣೆ ಮಾಡಿದ್ರೆ ಒಂದು ತಿಂಗಳ ತನಕ ತೊಂದರೆ ಇಲ್ಲ. ಮತ್ತೆ ಮಳೆ ಜಾಸ್ತಿ ಮತ್ತೆ ಅದು ಹಾಗಿದ್ರೆ ಮತ್ತೆ ಒಂದು 45 ದಿವಸಕ್ಕೆ ಮತ್ತೆ ನಾವು ಸಿಂಪಡಣೆ ಮಾಡಲೇಬೇಕಾಗ್ತದೆ. ಆಮೇಲೆ ಈಗ ಮಿಶ್ರ ಬೆಳೆಯ ಬಗ್ಗೆ ಹೇಳಿ, ಈಗ ಕಾಳು ಮೆಣಸು, ಏಲಕ್ಕಿ ಅಥವಾ ಬಾಳೆ ಇಂಥದ್ದನ್ನೆಲ್ಲ ಮಿಶ್ರ ಬೆಳೆಯಾಗಿ ಬೆಳಿಬಹುದು ಅಂತ ಹೇಳಿ, 1 ಎಕರೆ ಪ್ರದೇಶದಲ್ಲಿ ಮಿಶ್ರ ಬೆಳೆಯನ್ನು ಬೆಳೆಯುವುದಿದ್ರೆ ಎಷ್ಟು ಪ್ರಮಾಣದಲ್ಲಿ ಹಾಕಬೇಕು ಅಂತ? ಪ್ರತಿ ಅಡಿಕೆ ಮರಕ್ಕೂ ಕೂಡ ಕಾಳು ಮೆಣಸು ಬಿಡಬಹುದು ಅಥವಾ ಅದರ ಅರ್ಧ ಭಾಗ ಮಾತ್ರ ಬಿಡಬೇಕೋ ಹೇಗೆ ಅಂತ? ಈಗ ನಮ್ಮಲ್ಲಿ ಪ್ರತಿ ಅಡಿಕೆ ಮರಕ್ಕೂ ನಾವು ಕಾಳು ಮೆಣಸು ಬಿಡ್ತೇವೆ, ಅದರಲ್ಲಿ ಈಗ ಉಳಿಯುವುದೇ ತುಂಬಾ ಕಷ್ಟ ಆಗಿದೆ. ಹಾಗಾಗಿ ಕಾಳು ಮೆಣಸು, ವೆನಿಲಾ ಮತ್ತೆ ಅದರೊಟ್ಟಿಗೆ ಯಾಲಕ್ಕಿ ಇದನ್ನೆಲ್ಲ ಮಾಡಬೇಕಾಗ್ತದೆ. ಈಗ ಕಾಳು ಮೆಣಸು ಅಂತ ಹೇಳಿದ್ರೆ ನಾವು ತುಂಬಾ ಕಾಳು ಮೆಣಸನ್ನ ಅವಲಂಬಿಸಿಕೊಂಡಿದ್ದೆವು, ಆದ್ರೆ ಈಗಿನ ಈ ವಾತಾವರಣದಲ್ಲಿ ಮಳೆ ಜಾಸ್ತಿ ಕಡಿಮೆ ಆದ ಕಾರಣ ಕೈಗೆ ಫಸಲು ಬರುವಾಗ ಕಾಳು ಮೆಣಸೆಲ್ಲ ರೋಗದಿಂದ ಬಳ್ಳಿ ಎಲ್ಲ ಉದುರಿ ಹೋಗಿ ಫಸ್ಟ್ ಎಲೆ ಉದುರುದು, ಕೆಂಪಾಗುದು, ಅದಕ್ಕೆ ನಾವು ಯಾವ ತುತ್ತು ಯಾವ ಸುಣ್ಣ ಎಂತ ಮಾಡಿದ್ರು ನಿಲ್ಲುದಿಲ್ಲ. ಹಾಗಾಗಿ ಪ್ರತಿ ಮರಕ್ಕೂ ಬೇಕು, ಆದ್ರೆ ಅದರ ಇಡೆಯಲ್ಲಿ ಕೆಲವು ಸಾಯ್ತದೆ, ನಾವು ನೆಡ್ತೇವೆ, ಬದುಕ್ತಾ ಇರ್ತದೆ. ಬಹುಶಃ ಈ ಸೊರಗುರುವ ನಿರ್ವಹಣೆ ಮಾಡ್ಲಿಕ್ಕೆ ಅಂತೇಳಿ ಕಸಿ ಕಾಳು ಮೆಣಸಿನ ಗಿಡಗಳು ಕೂಡ ಬರ್ತಾ ಇವೆ, ಇದರ ಪ್ರಯತ್ನ ಏನಾದ್ರು ಮಾಡಿರಾ? ಹಾ, ಇದನ್ನು ಪ್ರಯತ್ನವೂ ಮಾಡಿದೆವು, ಇದನ್ನು ಒಂದು ಸಲ ತಂದಾಯ್ತು. ಕಸಿ ಮಾಡಿದಕ್ಕೆ ರೋಗ ಬರುದಿಲ್ಲ ಅಂತೇಳಿ, ಆದ್ರೆ ಕಸಿ ಮಾಡಿದಕ್ಕೆ 1-2 ವರ್ಷ ಮಾತ್ರ ಬರಲಿಲ್ಲ, 3ನೇ ವರ್ಷ ನನ್ನ ಕಸಿ ಮಾಡಿದ್ದು ಬಳ್ಳಿಯೇ ಹೋಯ್ತು. ಹಾಗಾಗಿ ನಾವೆಲ್ಲ ಈಗ ಬೇರೆಯವರಿಂದ ಸ್ವಲ್ಪ ತರ್ತೇವೆ, ಆದ್ರೆ ನಮ್ಮ ತೋಟದಲ್ಲೇ ಇದ್ದ ಸಸಿಯನ್ನೇ ನಾವು ಇದು ಮಾಡಿ ನಿರ್ತಾ ಇದ್ದೇವೆ ಈಗ, ಅದರಿಂದ ಸ್ವಲ್ಪ ಲಾಭದಾಯಕ ಉಂಟು. ಕಸಿ ಕಾಳು ಮೆಣಸಿನ ಬಳ್ಳಿಯ ಒಂದು ನಿರ್ವಹಣೆ ಏನಾದ್ರು ಮಾಡಬೇಕಾಗ್ತದ? ಕಸಿ ಅಂದ್ರೆ ನಾವೀಗ ಕಸಿ ಅಂತ ಇಲ್ಲಿ ಮನೆಯಲ್ಲಿ ಮಾಡುದಿಲ್ಲ, ನಮಗೆ ಬೇಕಾದಷ್ಟು ಈಗ ನಮ್ಮ ತೋಟದಲ್ಲಿ ಗಿಡ ಆಗ್ತದಲ್ಲ, ಅದರಲ್ಲಿ ಬುಡದಿಂದ ಹೊಸ ಹೊಸ ಚಿಗುರುಗಳು ಬರ್ತಾ ಇರ್ತವೆ, ಅದನ್ನ ಕತ್ತರಿಸಿ ತೆಗೆಯುವುದೇನಾದ್ರು ಮಾಡಬೇಕಾಗ್ತದ? ಇಲ್ಲ, ಅದನ್ನು ಕತ್ತರಿಸಿ ನಾವು ಬೇರೆ ನೆಡ್ತೇವೆ ಅಷ್ಟೇ, ಅದನ್ನು ಕಸಿ ಈಗ ಬೇರೆ ಅದನ್ನು ಕೊಟ್ಟೆಯಲ್ಲಿ ಹಾಕಿ ಅಥವಾ ಅದಕ್ಕೆ ಮಣ್ಣು ಇದನ್ನು ಮಿಕ್ಸ್ ಮಾಡಿ ನಾವು ಮತ್ತೆ ಅದನ್ನು, ಈಗ ಬೇರು ಗಿಡ ಅಂತ ಇರ್ತದಲ್ಲ ಕಸಿ ಕಾಳು ಮೆಣಸಿನಲ್ಲಿ, ಆ ಬೇರು ಗಿಡದ ಕೂಡ ಹೊಸ ಹೊಸ ಚಿಗುರುಗಳು ಬರ್ತಾ ಇರ್ತವೆ, ಅದನ್ನ ಹಾಗೆ ಬಿಟ್ರೆ ಮತ್ತೆ ರೋಗ ಬರುದು, ಮತ್ತೊಂದು ಸಮಸ್ಯೆಗಳೆಲ್ಲ ಆಗ್ತವೆ, ಅದನ್ನ ಕತ್ತರಿಸಿ ತೆಗಿಬೇಕಂತ ಒಂದು ಕ್ರಮ ಇದೆ. ಹೌದೌದು, ಅದು ಹಾಗೆ ತೋಟದಲ್ಲಿ ಬಿಟ್ರೆ ಅದಕ್ಕೆ ಅದರಿಂದ ಮತ್ತೆ ರೋಗ ಬರೋ ಸಾಧ್ಯತೆ ಜಾಸ್ತಿ ಉಂಟು, ಹಾಗೆ ಅದನ್ನ ಆದಷ್ಟು ಮಾಡಿ ಕಟ್ ಮಾಡ್ಬೇಕು, ನೆಲದಲ್ಲಿ ಹರಡದಾಗಿ ಮಾಡ್ಲಿಕ್ಕೆ ನೋಡ್ಬೇಕು ಅದನ್ನು. ಏಲಕ್ಕಿ ಕೃಷಿಯ ಬಗ್ಗೆ ಹೇಳಿ, ಅಡಿಕೆ ತೋಟದಲ್ಲಿ ಮಿಶ್ರ ಬೆಳೆಯಾಗಿ ಏಲಕ್ಕಿಯನ್ನು ಹೇಗೆ ಮಾಡಬಹುದು? ಏಲಕ್ಕಿ 1 ಲೆಕ್ಕದಲ್ಲಿ ಸುಲಭ, 1 ಲೆಕ್ಕದಲ್ಲಿ ತುಂಬಾ ಕಷ್ಟ. ಯಾಕಂದ್ರೆ ಏಲಕ್ಕಿ ನೆಟ್ಟರಾಯ್ತು ಬೀಜ ಬರ್ತದೆ ಅದು ಸುಲಭ, ಆದ್ರೆ ಅದಕ್ಕೆ ಇಲಿ ಕೆರೆ ಹಾವು ತುಂಬಾ ಉಪದ್ರವ ಕೊಡ್ತದೆ. ಯಾಕಂದ್ರೆ ಒಂದು ಸಲ ನಾವು ನೆಟ್ಟೆ ಹಾ ಈ ಸಲ ಇಷ್ಟು ಏಲಕ್ಕಿ ಬುಡ ಇದೆಯಲ್ಲ ತುಂಬಾ ಆಗ್ತದೆ ಅಂತ ನಮಗೆ ಒಂದು ಸಲ ಅನಿಸ್ತದೆ, ಆದ್ರೆ ಅದರ ಮುಂದಿನ ತೊಂದರೆಗಳು ತಾಪತ್ರ ನೋಡಿದ್ರೆ ಒಂದೊಂದು ಸಲ ಇಷ್ಟು ಬಳ್ಳಿ ಬಿಡ್ತದೆ. ನಾವೀಗ ಎಲ್ಲೆಲ್ಲೂ ಹೋಗಿ ಏಲಕ್ಕಿ ಗಿಡ ತರ್ತೇವೆ, ಅಲ್ಲಿ ನಮಗೆ ಅವರು ತೋರಿಸ್ತಾರೆ, ಈಗ ನಾವು ಸದ್ಯ ಊರು ಬೇಡ ಹೊರಗಿಂದ ತಂದೆವು, ತಂದು ಅದನ್ನು ನೋಡುವಾಗ 1 ವರ್ಷ ಫಸಲು ಇಷ್ಟು ಬಂದಿತ್ತು, ಭತ್ತದ ತೆನೆಯಾಗಿ ಬಂದಿತ್ತು ಏಲಕ್ಕಿಗೆ, ಆದ್ರೆ 2ನೇ ವರ್ಷ ಆ ಏಲಕ್ಕಿ ಮಾಡಿದ್ದೆ ಸುಳ್ಳು, ಆ ತರ ಆಗೋಯ್ತು. ಅದಕ್ಕೆ ನಾವು ಇಲ್ಲಿಯೇ ನಮ್ಮ ಊರಿದ್ದೆ ನಮ್ಮ ಮನೆಯದ್ದೇ ಏಲಕ್ಕಿ ಸಸಿಯನ್ನು ಮಾಡಿಕೊಂಡು ಇದು ಮಾಡ್ತೇವೆ, ಅದು ಚೆನ್ನಾಗಿ ಬರ್ತದೆ, ಪರವಾಗಿಲ್ಲ. ಸ್ವಲ್ಪ ಬೀಜ ಸ್ವಲ್ಪ ಸಣ್ಣದು, ಆದ್ರೆ ತೊಂದರೆ ಇಲ್ಲ, ಒಳ್ಳೇದಾಗಿ ಬರ್ತದೆ ಏಲಕ್ಕಿ. ಇತ್ತೀಚೆಗೆ ಅಡಿಕೆ ತೋಟದಲ್ಲಿ ಮಿಶ್ರ ಬೆಳೆಯಾಗಿ ಕಾಫಿಯನ್ನು ಬೆಳೆಯುವಂತಹ ಒಂದು ಪ್ರಯತ್ನವನ್ನು ಕೂಡ ಕೆಲವು ಭಾಗದಲ್ಲಿ ಮಾಡ್ತಾ ಇದ್ರ ಅಂತ ಕೇಳಿದ್ವಿ, ನೀವೇನಾದ್ರೂ ಇದರ ಬಗ್ಗೆ ಗಮನ ಹರಿಸಿದ್ರ? ಹಾ, ಕಾಫಿಯನ್ನು ಮಾಡಿದೆವು ನಾವು, 1-2 ಗಿಡ ಇತ್ತು ಅದರಲ್ಲಿ. ಅಂದ್ರೆ ಅದಕ್ಕೆ ಈ ಮೊದಲೇ ನಮ್ಮಲ್ಲಿ ಪ್ರಾಣಿಗಳ ಕಾಟ ಜಾಸ್ತಿ, ಅದರಲ್ಲಿ ಈಗ ಕಾಡಲ್ಲಿದ್ದ ಪ್ರಾಣಿಗಳನ್ನು ನಾವು ತೋಟದಲ್ಲಿ ತಂದುಕೊಂಡ ಹಾಗೆ, ರಾತ್ರಿಯಲ್ಲಿ ಮಂಗ, ಇಣಚಿ, ಇದು ರಾತ್ರಿಯಲ್ಲಿ ಮತ್ತೆ ಬೇರೆ ಬೇರೆ ಪ್ರಾಣಿಗಳು. ಹಾಗಾಗಿ ನಾವು ಕಾಫಿ ಗಿಡ ಮಾತ್ರ ನಮ್ದು, ಕಾಫಿ ಎಲ್ಲ ಅವರದ್ದು, ಹಾಗಾಗಿ ಕಾಫಿಯನ್ನು ನಾವು ಬೆಳೆಯುವುದಿಲ್ಲ ಅದನ್ನಿಲ್ಲಿ. ಬಹುಶಃ ಸುತ್ತಮುತ್ತ ಎಲ್ಲ ಕಡೆಯೂ ಕೂಡ ಕಾಡು ಇರುವಂತಹ ಒಂದು ಹಿನ್ನೆಲೆಯಲ್ಲಿ ನೋಡಿದ್ರೆ ಕಾಡು ಪ್ರಾಣಿಗಳ ಒಂದು ನಿರ್ವಹಣೆ ಮಾಡುವುದಂತೂ ಬಹಳ ಕಷ್ಟ, ಹೇಗೆ ಸಹಜೀವನವನ್ನು ಮಾಡಬಹುದು ಅಂತ? ಇಲ್ಲಿ ತುಂಬಾ ಕಷ್ಟ ಅಂದ್ರೆ ಅವರೊಟ್ಟಿಗೆ ನಾವು ಹೊಂದಿಕೊಂಡು ಇರಬೇಕಷ್ಟೇ, ಇಲ್ಲದಿದ್ರೆ ಬೇರೆ ಏನು ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಇಲ್ಲದಿದ್ರೆ ನಮ್ಮ ತೋಟಕ್ಕೆ ನಾವೇ ಸ್ವಲ್ಪ ಎಷ್ಟು ಬಂದೋಬಸ್ತಿ ಮಾಡಿದ್ರು ಕೇಳುವುದಿಲ್ಲ, ಆದ್ರೂ ಸ್ವಲ್ಪ ಜಾಗ್ರತೆಯಿಂದ ನಾವು ಬೇಲಿಯನ್ನು ಎತ್ತರ ಮಾಡುದ ಅಥವಾ ಹಾಗೆ ಮಾಡಿ ನಮ್ಮ ಬೆಳೆಯನ್ನು ನಾವು ಸಂರಕ್ಷಣೆ ಮಾಡಬೇಕಷ್ಟೇ. ಸೌರ ವಿದ್ಯುತ್ ಬೇಲಿ ಏನಾದರೂ ಪ್ರಯತ್ನ ಪಟ್ಟಿದ್ರ? ಹಾ, ಸೌರ ವಿದ್ಯುತ್ ಬೇಲಿ ಉಂಟು ನಮ್ದು, ತೊಂದರೆ ಇಲ್ಲ, ಕಂಟಿನ್ಯೂ ಅಂತಲ್ಲ, ಅದು ಗ್ಯಾರಂಟಿ ಅಂತಲ್ಲ, ಈಗ ಅದರಿಂದನೇ ನಮಗೆ ಪರಿಹಾರ ಅಂತಲ್ಲ, ಸಾಧಾರಣ ಮಟ್ಟಿಗೆ ತಕ್ಕ ಮಟ್ಟಿಗೆ ತೊಂದರೆ ಇಲ್ಲ, ಒಂದೆರಡು ಸಲ ಸ್ವಲ್ಪ ಏನಾದರೂ ಆ ಸೌರಶಕ್ತಿಯಿಂದ ಸ್ವಲ್ಪ ಈ ಹಗಲಿಗೆ ಈ ದನದ್ದು ಇದು ಅಂತ ಸ್ವಲ್ಪ ನಾವು ಕಂಟ್ರೋಲ್ ಮಾಡಬಹುದು, ಹೊರತು ಪ್ರಾಣಿಗಳಿಂದ ಅದನ್ನು ತರಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ನಮಗೆ ಅದು ಸೌರಶಕ್ತಿ ತೊಂದರೆ ಇಲ್ಲ ತಕ್ಕ ಮಟ್ಟಿಗೆ, ಈಗ ಅದು ಅದರಿಂದಲೇ ನಾವು ಬೆಳೆ ಬೆಳಿತೇವೆ ಅಂತ ಹೇಳಿದ್ರೆ ಆಗುವುದಿಲ್ಲ. ಇತ್ತೀಚಿನ ದಿವಸಗಳಲ್ಲಿ ಅಡಿಕೆ ಬುಡದನ್ನು ಮುಚ್ಚಿಗೆ ಮಾಡುವಂತಹದ್ದೊಂದು ಕೂಡ ಪ್ರಯತ್ನ ಕೂಡ ನಡೀತಾ ಇದೆ, ಅದು ಪ್ಲಾಸ್ಟಿಕ್ ಮಲ್ಚಿಂಗ್ ಅಂತ ಆಗ್ಬಹುದು ಅಥವಾ ಬೇರೆ ಬೇರೆ ವಿಧಾನಗಳಲ್ಲಿ, ನೀವೇನಾದರೂ ಪ್ರಯತ್ನ ಪಟ್ಟಿದ್ದೀರಾ? ಹಾ, ಪ್ಲಾಸ್ಟಿಕ್ ಅಂತ ಹೇಳಿದ್ರೆ ನಾವೀಗ ನಂದೀಗ ಪ್ಲಾಸ್ಟಿಕ್ ಇದಿಲ್ಲ, ನಾನೇನ್ ಮಾಡ್ತೇನೆ ಅಂದ್ರೆ ಸಗಣಿ ಮತ್ತೆ ಮರದ ಸೊಪ್ಪು ಇಷ್ಟನ್ನೇ ನಾನು ಉಪಯೋಗಿಸ್ತಾ ಇದ್ದೇನೆ. ನಾನು ಯಾವುದು ರಾಸಾಯನಿಕವಾಗಲಿ ಮತ್ತೆ ಬೇರೆ ಯಾವುದೇ ಅಲ್ಲ, ಈಗ ಕಳೆ ನಿರ್ವಹಣೆ ಮಾಡುವಂತಹದ್ದು ಮತ್ತೆ ಹೆಚ್ಚಿಗೆ ಬುಡದಲ್ಲಿ ಕೊಳೆಯುವಂತಹದ್ದು ಇಂತ ಒಂದು ಸಮಸ್ಯೆ ನಿರ್ವಹಣೆಗೋಸ್ಕರ ಪ್ಲಾಸ್ಟಿಕ್ ಅನ್ನ ಮುಚ್ಚಿಗೆ ಮಾಡ್ತಾರೆ ಅಂತ ಅಂದ್ರೆ ಬುಡಕ್ಕೆ. ಅದು ಕೆಲವರು ಬುಡಕ್ಕೆ ಮಾಡ್ತಾರೆ, ಅದಕ್ಕಿಂತ ಮರದ ಸೊಪ್ಪು ಹಾಕಿದ್ರೆ ನಿಮಗೆ ಯಾವುದೇ ಕಳೆ ಬರುವುದಿಲ್ಲ, ಏನಾಗುದಿಲ್ಲ. ಇದು ಮಾತ್ರ ತುಂಬಾ ಒಳ್ಳೇದು, ಗೊಬ್ಬರಕ್ಕೆ ಗೊಬ್ಬರವಾಯ್ತು, ಮರದ ಇದು ಸೊಪ್ಪು ಉಂಟಲ್ಲ ಅದು ನಿಮಗೆ ಕಳೆಗೆ ತುಂಬಾ ಉಪಯುಕ್ತ. ಅದು ಅಂದ್ರೆ ಅದಕ್ಕೆ ವರ್ಷಕ್ಕೆ ಒಂದ್ಸರಿ ಹಾಕಿದ್ರೆ ಒಂದು ತಿಂಗಳಲ್ಲಿ ಕುಳಿದು ಹೋಗ್ತದಲ್ಲ? ಹೌದು, ನಾವು ಮಳೆ, ಈಗ ನಮಗೆ ಮೇನ್ ಬೇಕಾಗುವುದು ಮಳೆಗಾಲದಲ್ಲಿ, ನೀವು ಮಳೆಗಾಲ ಪ್ರಾರಂಭದ ಸಂದರ್ಭದಲ್ಲಿ ಅದನ್ನು ಹಾಕಿದ್ರೆ ಸೋಗೆಯನ್ನು ಕೊಚ್ಚಾಕ್ಬೋದು. ಮತ್ತೆ ಮರದ ಇದು ಮರದ ಇದೆ ನಮಗೆ ಜಾಸ್ತಿ, ಈಗ ಅದು ತೆರಕಲು ಅಂತ ಹೇಳ್ತೇವಲ್ಲ ಅದು, ಮತ್ತೆ ಮರದ ಸೊಪ್ಪು ಹಾಕಿದ್ರೆ ನಿಮಗೆ ಮಳೆಗಾಲದಲ್ಲಿ ಸ್ವಲ್ಪ ಕಂಟ್ರೋಲ್ಗೆ ಬರ್ತದೆ. ಆಮೇಲೆ ಈಗ ಅಡಿಕೆಯಲ್ಲಿ ಅಂದ್ರೆ ಸ್ವಲ್ಪ ಮಿಡಿ ಎಳತೆ ಇರುವಾಗಲೇ ಅದು ಒಡೆದು ಬೀಳುವಂತ ಒಂದು ಸಮಸ್ಯೆ ಕೂಡ ಕೆಲವು ಭಾಗಗಳಲ್ಲಿ ನಾವು ಕಂಡಿದ್ವಿ, ನಿಮ್ಮ ಅನುಭವ ಏನು? ಹಾ, ಅದು ಒಡೆದು ಬೀಳುದು ಮತ್ತೆ ಒಂದು, ಮತ್ತೆ ಈಗ ಸಣ್ಣ ಮಿಡಿ ಬೀಳುವಾಗ ಅದರಲ್ಲಿ ಒಂದು ಕ್ರಿಮಿ ಹೋಗ್ತದೆ ಒಳಗೆ, ಅದರಲ್ಲಿ ಹುಳ, ಹಾಗಾಗಿ ತುಂಬಾ ಅದು ನೀರು ಕೊಳೆ ಅಂತ ಹೇಳ್ತೇವೆ. ಅಡಿಕೆ ಒಡೆಯುವುದು ತುಂಬಾ ಇದೆ, ಅಡಿಕೆಯಲ್ಲಿ ಒಂದೆರಡು ಇಲ್ಲ. ಮತ್ತೆ ಈಗ ಮತ್ತೆ ಈಗ ಸಂಶೋಧನೆ ಮಾಡಿದ್ರೆ ಮತ್ತೆ ಎಷ್ಟೆಷ್ಟು ರೋಗ ಉಂಟು ಗೊತ್ತಿಲ್ಲ. ಆದ್ರೆ ಈಗ ನಮ್ಮ ತೋಟದಲ್ಲಿ ಅಂತೂ ಒಂದು ನೀವು ಹೇಳಿದಾಗೆ ಅದು ತುದಿ ಒಡೆಯುವುದು, ತುದಿ ಒಡೆದು ಬೀಳುವುದು, ಇನ್ನೊಂದು ಒಳಗೆ ಚಿಕ್ಕದಿರುವಾಗಲೇ ಒಳಗೆ ಒಂದು ತೂತಾಗುದು, ನುಸಿಪೀಡೆ ಅಂತ ಹೇಳುದು, ಅದಕ್ಕೆ ಒಳಗೆ ಹೋಗಿ ಅದನ್ನು ಒಡೆದ್ರೆ ಒಳಗೆ ತುಂಬಾ ಹುಳ. ಹಾಗಾಗಿ ಅದು ನೀವು ಎಷ್ಟು ಸಿಂಪಡಣೆ ಮಾಡಿದ್ರು ಸಾಧ್ಯ ಇಲ್ಲ, ಸ್ವಲ್ಪ ಮಟ್ಟಿಗೆ ಸಾಧ್ಯ ಆಗ್ತದೆ ಫಸ್ಟ್ ಸಿಂಪಡಣೆ ಮಾಡಿದ್ರೆ. ಆದ್ರೆ ಈಗ ಜೇನು ಕೃಷಿ ಇರುವುದರಿಂದ ತುಂಬಾ ಬೇರೆ ಔಷಧಿಯನ್ನು ಹೊಡಿಲಿಕ್ಕೂ ಸ್ವಲ್ಪ ಕಷ್ಟವಾಗ್ತದೆ. ಈ ಅಂತರ ಸಾಗಾಟ ಅಂತ ಹೇಳ್ತೀವಲ್ಲ, ತೋಟದ ಒಳಗಡೆ ಗೊಬ್ಬರ ಸಾಗಿಸೋದಾಗ್ಬಹುದು, ಅಡಿಕೆಯನ್ನು ವಾಪಸ್ ಅಂಗಳಕ್ಕೆ ಸಾಗಿಸೋದಾಗ್ಬಹುದು, ಏನ್ ವ್ಯವಸ್ಥೆ ಇದೆ ಇದನ್ನು? ಈಗ ಸದ್ಯದ ಮಟ್ಟಿಗೆ ನಾವು, ಈಗ ನಮ್ದು ಸ್ವಲ್ಪ ತೋಟ ಈಗ ಇದ್ದ ಕಾರಣ ನಾವು ಎತ್ತರ ತಗ್ಗಿದ್ದಕ್ಕೆ ನಾವು ತಲೆಹೊರೆಯಲ್ಲೇ ತಂತ ಇರ್ತೇವೆ. ಜನರು ಸಮಸ್ಯೆ ಆದ್ರೂ ಸಹ ಏನೋ ಆ ಟೈಮಲ್ಲಿ ಒಂದು ನಾಲ್ಕು ದಿವಸ ಅವರಿಗೆ ಏನು ಇದು ಮಾಡಿ ನಾವು ತಲೆಹೊರೆಯಲ್ಲೇ ತರ್ತೇವೆ. ಏನು ಪರ್ಯಾಯವಾಗಿ ಏನ್ ಮಾಡಬಹುದು? ಪರ್ಯಾಯವಾಗಿ ಅಂದ್ರೆ ಈಗ ಒಂದು ಚಿಕ್ಕ ಗಾಡಿ ಅಥವಾ ಹಾಗಿದ್ರೆ ತುಂಬಾ ಒಳ್ಳೇದು. ಪ್ರಾರಂಭಿಕ ಹಂತದಲ್ಲಿ ಕೈ ಗಾಡಿ ಇಟ್ಕೋಬಹುದು, ಮತ್ತೆ ಮತ್ತೆ ಸ್ವಲ್ಪ ಕಷ್ಟ ಆಗ್ತದೆ ಕೈ ಗಾಡಿ ಆಗ್ಲಿಕ್ಕಿಲ್ಲ. ಆದ್ರೆ ತಲೆಹೊರೆ ತುಂಬಾ ಉತ್ತಮ, ಆದ್ರೆ ಈಗ ತಲೆಹೊರೆಯಲ್ಲಿ ಈಗ ಸಾಧ್ಯ ಇಲ್ಲ ಇದರಿಂದ. ಹಾಗಾಗಿ ಏನಾದ್ರೂ ಅದಕ್ಕೆ ಒಂದು ಚಿಕ್ಕದು ಟ್ರಾಯಲಿ ಅಂತ ಆತರ ಇದ್ರೆ ತುಂಬಾ ಒಳ್ಳೇದಾಗ್ತದೆ. ಅಂದ್ರೆ ಈಗ ಬೇರೆ ಬೇರೆ ಇಲಾಖೆ, ಈಗ ಕೃಷಿ ತೋಟಗಾರಿಕಾ ಇಲಾಖೆ ಆಗ್ಬಹುದು, ಇವುಗಳಿಂದ ಸಹಾಯದಿಂದಲ್ಲಿಯೂ ಕೂಡ ಇಂಥ ಒಂದು ಯಂತ್ರಗಳನ್ನ ಖರೀದಿ ಮಾಡೋದಕ್ಕೆ ಒಂದು ಪ್ರೋತ್ಸಾಹವನ್ನ ನೀಡ್ತಾ ಇದ್ರೆ ಇದರ ಸದುಪಯೋಗವನ್ನು ನೀವು ಪಡಿಸ್ಕೊಳ್ಬಹುದಲ್ಲ? ಇದು ಸರಿ, ಇದರ ಸದುಪಯೋಗ ಪಡಿಸಿಕೊಳ್ಬಹುದು, ಅದು ತೊಂದರೆ ಇಲ್ಲ, ಅದನ್ನು ಮಾಡಬಹುದು. ಅಂತರ ಸಾಗಾಟಕ್ಕೆ ಸಾಕಷ್ಟು ನೆರವಾಗ್ತದೆ. ಹೌದೌದು, ಅದಕ್ಕೆ ಸ್ವಲ್ಪ ನಮಗೆ ಸಹಾಯ ಆಗ್ತದೆ. ಒಂದು ನಾಲ್ಕು ದಿವಸ ಅವರಿಗೆ ಏನು ಇದು ಮಾಡಿ ನಾವು ತಲೆಯವರೆಯಲ್ಲೇ ತರ್ತೇವೆ. ಏನು ಪರ್ಯಾಯವಾಗಿ ಏನ್ ಮಾಡಬಹುದು? ಪರ್ಯಾಯವಾಗಿ ಅಂದ್ರೆ ಈಗ ಒಂದು ಚಿಕ್ಕ ಗಾಡಿ ಅಥವಾ ಹಾಗಿದ್ರೆ ತುಂಬಾ ಒಳ್ಳೇದು. ಪ್ರಾರಂಭಿಕ ಹಂತದಲ್ಲಿ ಕೈ ಗಾಡಿ ಇಟ್ಕೋಬಹುದು, ಮತ್ತೆ ಮತ್ತೆ ಸ್ವಲ್ಪ ಕಷ್ಟ ಆಗ್ತದೆ ಕೈ ಗಾಡಿ ಆಗ್ಲಿಕ್ಕಿಲ್ಲ. ಆದ್ರೆ ತಲೆಹೊರೆ ತುಂಬಾ ಉತ್ತಮ, ಆದ್ರೆ ಈಗ ತಲೆಹೊರೆಯಲ್ಲಿ ಈಗ ಸಾಧ್ಯ ಇಲ್ಲ ಇದರಿಂದ. ಹಾಗಾಗಿ ಏನಾದ್ರೂ ಅದಕ್ಕೆ ಒಂದು ಚಿಕ್ಕದು ಟ್ರಾಯಲಿ ಅಂತ ಆತರ ಇದ್ರೆ ತುಂಬಾ ಒಳ್ಳೇದಾಗ್ತದೆ. ಅಂದ್ರೆ ಈಗ ಬೇರೆ ಬೇರೆ ಇಲಾಖೆ, ಈಗ ಕೃಷಿ ತೋಟಗಾರಿಕಾ ಇಲಾಖೆ ಆಗ್ಬಹುದು, ಇವುಗಳಿಂದ ಸಹಾಯದಿಂದಲ್ಲಿಯೂ ಕೂಡ ಇಂಥ ಒಂದು ಯಂತ್ರಗಳನ್ನ ಖರೀದಿ ಮಾಡೋದಕ್ಕೆ ಒಂದು ಪ್ರೋತ್ಸಾಹವನ್ನ ನೀಡ್ತಾ ಇದ್ರೆ ಇದರ ಸದುಪಯೋಗವನ್ನು ನೀವು ಪಡಿಸ್ಕೊಳ್ಬಹುದಲ್ಲ? ಇದು ಸರಿ, ಇದರ ಸದುಪಯೋಗ ಪಡಿಸಿಕೊಳ್ಬಹುದು, ಅದು ತೊಂದರೆ ಇಲ್ಲ, ಅದನ್ನು ಮಾಡಬಹುದು. ಅಂತರ ಸಾಗಾಟಕ್ಕೆ ಸಾಕಷ್ಟು ನೆರವಾಗ್ತದೆ. ಹೌದೌದು, ಅದಕ್ಕೆ ಸ್ವಲ್ಪ ನಮಗೆ ಸಹಾಯ ಆಗ್ತದೆ, ಹೆಲ್ಪ್ ಆಗ್ತದೆ. ಆಮೇಲೆ ಈಗ ಅಡಿಕೆ ಆಗ್ಬಹುದು, ಬಾಳೆ ಆಗ್ಬಹುದು, ಏಲಕ್ಕಿ ಆಗ್ಬಹುದು, ಕೊಯ್ಲು ಮಾಡಿದ ನಂತರದ ನಿರ್ವಹಣೆ ಮಾಡುವಂತಹದ್ದು ಮತ್ತು ಮಾರುಕಟ್ಟೆ ಮಾಡುವುದರ ಬಗ್ಗೆ ಹೇಳಿ. ಅಡಿಕೆ ಈಗ ಅದರಲ್ಲಿ ನಮ್ಮಲ್ಲಿ ಈಗ ಅದು ಎರಡು ಬಗೆ ಉಂಟು, ಒಂದು ಕೆಂಪಡಿಕೆ, ಒಂದು ಕೂಟಡಿಕೆ. ಕೆಂಪಡಿಕೆ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಇದೆ, ಅಂದ್ರೆ ನಾವು ಕೊಯ್ದ ದಿವಸವೇ ಅದನ್ನು ಸುಲಿದು ಬೇಯಿಸಿ ಒಣಗಿಸಿ ಇದು ಮಾಡಬೇಕು, ತುಂಬಾ ಶ್ರಮ ಇದೆ. ಅದು ಸ್ವಲ್ಪ ನಾವು ಎಣಿಸಿದಷ್ಟು ಅಡಿಕೆ ಆಗುದಿಲ್ಲ, ಅದು ಸುಗ್ಗಿ ಹೋಗ್ತದೆ ಒಣಗಿ. ಆಮೇಲೆ ಈ ಬಿಳಿ ಅಡಿಕೆ, ಗೋಟಡಿಕೆ, ಅದಕ್ಕೆ ಸ್ವಲ್ಪ ಕಾಲಾವಕಾಶ ಬೇಕು, ಅದನ್ನು ಒಣಗಿಸಿ ಅದನ್ನು ಮತ್ತೆ ಸಾಗ. ಅದು ಹೀಗೆ ನೋಡಿದ್ರೆ ಒಮ್ಮೆ ಬೆಳೆ ತುಂಬಾ ಕಾಣ್ತದೆ, ಆದ್ರೆ ಅದು ಖರ್ಚು ವೆಚ್ಚ ನೋಡಿದ್ರೆ ಅಲ್ಲಿದ್ದಲ್ಲಿಗೆ ಆಗ್ತದೆ ಈಗಿನ ಕಾಲಮಾನಕ್ಕೆ. ಬೆಳೆ ಏನೋ ಈಗ ಬೆಳೆ ಬಂದ ಕೂಡಲೇ ಹಾ ರೇಟ್ ಇದೆ, ತುಂಬಾ ಅಡಿಕೆ ಇದೆ, ತುಂಬಾ ದುಡ್ಡು ಅಂತ ಆಗ್ತದೆ. ಆದ್ರೆ ಅದು ಒಂದು ತಪ್ಪು ಕಲ್ಪನೆ. ಅಂದ್ರೆ ಎಷ್ಟು ದುಡ್ಡಿದೆಯೋ ಅಷ್ಟೇ ಖರ್ಚು ಸಹ ಆಗ್ತದೆ, ಅದಕ್ಕೆ ನಿರ್ಣಯ ಕೊಡಬೇಕು. ಇಲ್ಲದಿದ್ರೆ ಸಾಧ್ಯ ಇಲ್ಲ. ಅವರೆಲ್ಲ ಈಗಿನ ಯುವಕರು ಬಂದ್ರೆ ತುಂಬಾ ಒಳ್ಳೇದು, ಇದನ್ನು ಮುಂದೆ ನಡೆಸಿಕೊಂಡು ಹೋಗುವರು ಬೇಕಲ್ಲ. ಈಗ ಎಲ್ಲ ಕಡೆ ತೋಟ ಇದೆ, ತೋಟ ಗದ್ದೆ ತೆಂಗು ಹಲಸು ಮಾವು ಅಷ್ಟು ಇದೆ ಇಲ್ಲಿ, ಯಾವ್ದಿಲ್ಲ ಅಂತ ಇಲ್ಲ. ಮತ್ತೆ ಇದೆಲ್ಲ ಒರಿಜಿನಲ್ ಆಗಿ ಬೆಳೆದದ್ದು, ಯಾವುದೇ ರಾಸಾಯನಿಕ ಅಥವಾ ಯಾವುದೇ ಇದಾಗಿ ಬೆಳೆದದ್ದಲ್ಲ. ಹಾಗಾಗಿ ಇದು ತುಂಬಾ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಆದ್ರೆ ಇದನ್ನೆಲ್ಲ ಈಗ ಅರ್ಥ ಮಾಡಿಕೊಂಡು ಅವ್ರು ಬರಬೇಕಷ್ಟೇ. ಬಹುಶಃ ಯುವಕರು ಇಂತಹ ಕೃಷಿಗೆ ಬಂದ್ರೆ ಕೃಷಿಯ ಜೊತೆ ಜೊತೆಗೆ ಒಂದು ಪರಿಸರ ಸ್ನೇಹಿ ಪ್ರವಾಸೋದ್ಯಮ ಆಗ್ಬಹುದು, ಅಥವಾ ಮೌಲ್ಯವರ್ಧಿತ ಉತ್ಪನ್ನಗಳಾಗಬಹುದು, ಅಥವಾ ಇ ಮಾರ್ಕೆಟಿಂಗ್ ಅಂತ ಹೇಳ್ತೀವಿ, ಇಂಥದ್ದಕ್ಕನ್ನೆಲ್ಲ ಅವಕಾಶಗಳು ಸಾಕಷ್ಟು ಇವೆ ಅಂತ. ಹೌದು, ಈಗಿನ ಯುವಕರು ಅದನ್ನು ಅರ್ಥ ಮಾಡಿಕೊಂಡು ಬಂದ್ರೆ ಇಲ್ಲಿ ತುಂಬಾ ಲಾಭದಾಯಕ ಸಾಧ್ಯತೆ ಇದೆ. ತುಂಬಾ ಅಂದ್ರೆ ಒಂದೆರಡಲ್ಲ, ಇಲ್ಲಿ ಬಂದ್ರೆ ಅವರಿಗೆ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇದೆ ಅದನ್ನು ಮಾಡಬಹುದು. ಈ ಸಾಫ್ಟ್ವೇರ್ ಇದು ಬಿಟ್ಟರೆ ಬಾಕಿ ಬೇರೆ ಎಲ್ಲದನ್ನು ಇಲ್ಲಿ ಸಹ ಅವರು ಮಾಡಬಹುದು ಈ ಕೃಷಿಯಲ್ಲಿ. ಬಹಳ ಸಂತೋಷ ರಾಮಚಂದ್ರ ನಾರಾಯಣ ದೇಸಾಯಿ ಅವರೇ, ಸಮಗ್ರ ಕೃಷಿ ಅನುಭವವನ್ನು ನಮ್ಮ ಕೇಳುಗರ ಜೊತೆಗೆ ಹಂಚಿಕೊಂಡಿದ್ದೀರಿ, ತುಂಬಾ ಧನ್ಯವಾದ. ನಮಸ್ಕಾರ. ನಮಸ್ಕಾರ. ಸಾವಯವ ಮಿಶ್ರ ಕೃಷಿ ಅನುಭವದ ಕುರಿತು ಜೊಳ್ಳಾ ತಾಲೂಕು ಕುಂದದ ರಾಮಚಂದ್ರ ನಾರಾಯಣ ದೇಸಾಯಿ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಯಿತು. ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೃಷಿ ಮಾಹಿತಿ. ಬೇರು ಹುಳುಗಳು ಅಥವಾ ಬಿಳಿ ಹುಳುಗಳು ಲ್ಯುಕೋಪೋಲಿಸ್ ಜಾತಿಯ ದುಂಬಿಯ ವರ್ಗಕ್ಕೆ ಸೇರಿದ ಕೀಟಗಳು. ಇವುಗಳನ್ನು ಸಾಮಾನ್ಯವಾಗಿ ಜೀರುಂಡೆ ಹುಳುಗಳು, ಮೇ ಜೂನ್ ಹುಳುಗಳೆಂದು ಕರೆಯುತ್ತಾರೆ. ಈ ಬೇರು ಹುಳುಗಳು ಹೆಚ್ಚಾಗಿ ಜಿಗುಟು ಮಣ್ಣು, ಮರಳು ಮಿಶ್ರಿತ ಮಣ್ಣು, ಜಂಬಿಟ್ಟಿಗೆ ಮಣ್ಣು ಮತ್ತು ಕರಾವಳಿ ಪ್ರದೇಶದಲ್ಲಿ ಈ ಜಲಪ್ರವಾಹದಿಂದ ಸೇರಿಕೊಂಡಂತಹ ಮೆಕ್ಕಲು ಮಣ್ಣುಗಳಲ್ಲಿ ನೋಡಬಹುದು. ಬೇರು ಹುಳುಗಳು ಸಾಮಾನ್ಯವಾಗಿ ತೇವಾಂಶವಿರುವ ಮಣ್ಣಿನ ಪದರಗಳಲ್ಲಿ 7.5 ಸೆಂಟಿಮೀಟರ್ನಿಂದ 10 ಸೆಂಟಿಮೀಟರ್ ಆಳದಲ್ಲಿ ಕಾಣಬಹುದು. ಮಣ್ಣಿನ ತೇವಾಂಶ ಕಡಿಮೆಯಾದಂತೆ 30 ಸೆಂಟಿಮೀಟರ್ನಿಂದ 45 ಸೆಂಟಿಮೀಟರ್ ಆಳದವರೆಗೂ ಹೋಗುತ್ತವೆ. ಈ ಬೇರು ಹುಳುಗಳಲ್ಲಿ 3 ಜಾತಿಯ ಬೇರು ಹುಳುಗಳು ಅಡಿಕೆ ಬೆಳೆಗೆ ಹಾನಿಯನ್ನುಂಟು ಮಾಡುತ್ತೆ. ಆ 3 ಜಾತಿಯ ಬೇರು ಹುಳುಗಳು ಲ್ಯುಕೋಪೋಲಿಸ್ ಕೋನಿಯೋಫೋರ್, ಲ್ಯುಕೋಪೋಲಿಸ್ ಬರ್ಮಿಸ್ಟೆರಿ ಮತ್ತು ಲ್ಯುಕೋಪೋಲಿಸ್ ಲೆಪಿಡೋಫೋರ್. ಈ ಜಾತಿಯ ದುಂಬಿಗಳು ದಟ್ಟ ಕಂದು ಬಣ್ಣವನ್ನು ಹೊಂದಿದ್ದು ಮೇ ಜೂನ್ ತಿಂಗಳುಗಳಲ್ಲಿ ಮಣ್ಣಿನಿಂದ ಹೊರಬರುತ್ತವೆ. ಅನಂತರ ತೆಂಗು, ಬಾಳೆ, ಕೋಕೋ, ಬೇವು ಇತ್ಯಾದಿ ಬೆಳೆಗಳಲ್ಲಿ ಆಶ್ರಯವನ್ನ ಪಡೆಯುತ್ತವೆ. ಬೇರು ಹುಳುಗಳ ಕಾಟವನ್ನು ಆರಂಭದ ಹಂತದಲ್ಲಿ ಗುರುತಿಸುವುದು ಕಷ್ಟ. 3 ವರ್ಷಗಳಿಗಿಂತ ಕಡಿಮೆ ವಯಸ್ಸಿನ ಸಸಿಗಳಿಗೆ ಈ ಬೇರು ಹುಳುಗಳು ಆಕ್ರಮಣ ಮಾಡಿದರೆ ಆ ಸಸಿ ಪೂರ್ತಿ ಒಣಗಿ ಹೋಗುತ್ತೆ. ಬೇರು ಹುಳುಗಳು ನಿರಂತರವಾಗಿ ಬೇರುಗಳನ್ನ ತಿನ್ನೋದ್ರಿಂದ ಮರಗಳಿಗೆ ನೀರು ಮತ್ತು ಆಹಾರದ ಕೊರತೆಯಾಗುತ್ತೆ. ಇದರಿಂದ ಇಳುವರಿ ಕೊಡುತ್ತಿರುವ ಮರಗಳಲ್ಲಿ ಎಲೆಗಳು ಹಳದಿಯಾಗುತ್ತವೆ, ಗರಿಗಳು ಬಾಗುತ್ತವೆ, ಮೊಗ್ಗುಗಳು ಉದುರುತ್ತವೆ ಮತ್ತು ಇಳುವರಿ ಕಡಿಮೆಯಾಗುತ್ತೆ. ಈ ಕೀಟದ ಬಾಧೆ ಹೀಗೆ ಮುಂದುವರಿದರೆ ಕಾಂಡದ ಗಾತ್ರ ಕಡಿಮೆಯಾಗಿ ಕ್ರಮೇಣ ಮರಗಳು ಪೆನ್ಸಿಲ್ನಂತೆ ಸಣ್ಣದಾಗುತ್ತಾ ಹೋಗುವುದಲ್ಲದೆ ಇಳುವರಿ ತುಂಬಾ ಕಡಿಮೆಯಾಗುತ್ತೆ ಅಥವಾ ಇಳುವರಿಯನ್ನೇ ಕೊಡುವುದಿಲ್ಲ. ಈ ಬೇರು ಹುಳುಗಳು ಮರದ ಬುಡದ ಸುತ್ತ 30-40 ಬೇರು ಹುಳುಗಳನ್ನು ನಾವು ಕಾಣಬಹುದು. ಮುಸ್ಸಂಜೆ ವೇಳೆಯಲ್ಲಿ ದುಂಬಿಗಳ ಜೇಂಕಾರದ ಶಬ್ದ ಈ ಕೀಟಗಳು ತೋಟದಲ್ಲಿರುವುದಕ್ಕೆ ಸೂಚನೆ. ತೋಟದ ಮರಗಳ ಬುಡದ ಸುತ್ತ ಸುಮಾರು 30 ಸೆಂಟಿಮೀಟರ್ ಆಳದವರೆಗೆ ಅಗೆದರೆ ಈ ಬೇರು ಹುಳುಗಳಿರುವುದನ್ನು ನಾವು ನೋಡಬಹುದು. ಈ 3 ಜಾತಿಯ ಬೇರು ಹುಳುಗಳು ಸುಮಾರು ಸಂಜೆಯ 6:30-7:30 ವೇಳೆಯಲ್ಲಿ ಮಣ್ಣಿನಿಂದ ಹೊರಬರುತ್ತವೆ. ಹೊರಬರುತ್ತಿದ್ದಂತೆ ಗಂಡು ಮತ್ತು ಹೆಣ್ಣು ದುಂಬಿಗಳು ಆಕರ್ಷಿತವಾಗಿ ಜೊತೆಯಾಗಿರುತ್ತವೆ. ನಂತರ ಈ ದುಂಬಿಗಳು ಸಮೀಪದಲ್ಲಿರುವ ಸಸ್ಯಗಳಲ್ಲಿ ಆಶ್ರಯವನ್ನು ಪಡೆಯುತ್ತವೆ. ಆದರೆ ಈ ದುಂಬಿಗಳು ಆಶ್ರಯ ಸಸ್ಯಗಳಿಗೆ ಯಾವುದೇ ರೀತಿಯ ಹಾನಿಯನ್ನುಂಟು ಮಾಡಲ್ಲ. ಹೀಗೆ ದುಂಬಿಗಳು ಮೇ ಜೂನ್ ತಿಂಗಳಲ್ಲಿ 5 ಸೆಂಟಿಮೀಟರ್ನಿಂದ 10 ಸೆಂಟಿಮೀಟರ್ ಆಳದವರೆಗೆ ಬಿಡಿ ಬಿಡಿಯಾಗಿ ಮೊಟ್ಟೆಗಳನ್ನಿಡುತ್ತವೆ. ಒಂದು ಹೆಣ್ಣು ದುಂಬಿ ಸರಾಸರಿಯಾಗಿ 20 ಮೊಟ್ಟೆಗಳನ್ನಿಡುತ್ತೆ. ಮೊಟ್ಟೆಗಳು ಮುತ್ತಿನಂತೆ ಬಿಳುಪಾಗಿದ್ದು 4 ಮಿಲಿಮೀಟರ್ನಿಂದ 5 ಮಿಲಿಮೀಟರ್ ಗಾತ್ರವನ್ನು ಹೊಂದಿರುತ್ತೆ. ಈ ಮೊಟ್ಟೆಗಳು 12-15 ದಿನಗಳಲ್ಲಿ ಒಡೆದು ಸಣ್ಣ ಮರಿ ಹುಳುಗಳು ಹೊರಬರುತ್ತವೆ. ಈ ಮರಿ ಹುಳುಗಳು ಕಂದು ಬಣ್ಣದ ತಲೆ, ಬಿಳಿ ಬಣ್ಣದ ದೇಹವನ್ನು ಹೊಂದಿರುತ್ತೆ. ಮೊದಲನೇ ಹಂತದ ಮರಿ ಹುಳುಗಳು ಹುಲ್ಲಿನ ಚಿಕ್ಕ ಬೇರುಗಳನ್ನು ತಿಂದು ಮುಗಿಸುತ್ತವೆ. ಎರಡನೇ ಹಂತದ ಮರಿ ಹುಳುಗಳು ಅಡಿಕೆ ಬೇರುಗಳನ್ನು ತಿನ್ನುತ್ತವೆ.

ಬರೀ ಶಿವರಾಯ ಜಗ ಕಮಲಿಗೆ ಸೋ ಅಂತಾರ್ ಅಂತರಲೆ ಏ ಗುಡಿ ಅಂತ ಸುಂದರವ ಅಂತರಲೆ ಕರಿಗೆ ವ್ಯಾಮಲಿಗೆ ಸೋ ಬರೀ ಶಿವರಾಯ ಜಗ ಕಮಲಿಗೆ ಸೋ ಬರೀ ಶಿವರಾಯ ಕೈಗೆ ಸೋ ಅಂತಾರ ಅಂತರಲೆ ಏ ಗುಡಿ ಅಂತ ಸುಂದರ ತಲಿಗೆ ಮಲಿಗೆ ಸೋ ಅಂತಾರ ಅಂತರಲೆ ಏಳಿಗೆ ಮಲಿಗೆ ಸೋ ಅಂತಾರಿಗೆ ಮಲಿಗೆ ಸೋ ಅಡಗಿಯ ಕಾಲದ ಕಕ್ಕನೆ ಸಾನ ಮಲಿಗೆ ಬರಿ ಶಿವರಾಯ ಕಕ್ಕ ಮಲಿಗೆ ಸೋ ಅಂತಾರ ಅಂತರಲೆ ಏ ಗುಡಿ ಅಂತ ಸುಂದರವ ಅಂತಾರ ಅಂತರಲೆ